ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಸರ್, ನಿಮ್ಮ ಓಟಿಪಿ ಕೊಡಿಯಲ್ಲ. ಮ್ಯಾಮ್, ಈ ಆಪ್ ಡೌನ್ಲೋಡ್ ಮಾಡಿ, ಕೆವೈಸಿ ಅಪ್ಡೇಟ್ಗಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ರಾಂಗ್ ನಂಬರ್ ಇದೆ ಬಿಡಿ, ಇರ್ಲಿ ಬಿಡಿ, ಇದು ರಾಂಗ್ ನಂಬರ್ ಮಾಡಬೇಡಿ. ಶೇರ್, ಕ್ಲಿಕ್, ಯಾವುದೇ ಡೌನ್ಲೋಡ್. ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿರಿ. ಬನ್ನಿ SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221216 ಲಾಗ್ ಆನ್ ಟು www.cancermiraj.com. ಆಕಾಶವಾಣಿ ಧಾರವಾಡ. ಒಂದು ಚರ್ಚೆ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುತ್ತಾಯ್ತದು, ರಾಗಿಯ ಜ್ವಾಳದ ಜನೆಯಾಯ್ತದು. ಒಂದೊಂದು ಬೆವರ ಹನಿ ಮುತ್ತಾಯ್ತದು, ಎಲ್ಲರ ಅನ್ನದ ಸುತ್ತಾಯ್ತದು. ಬೆಳುವಲದ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಗುತ್ತದೆ ಎನ್ನುವ ಈ ಹಾಡು ರೈತನ ಪರಿಶ್ರಮದ ಬದುಕನ್ನು ಬಣ್ಣಿಸುತ್ತದೆ. ಒಕ್ಕಲಿಗ ಒಕ್ಕದಿದ್ದರೆ ಜಗತ್ತು ಬಿಕ್ಕುತ್ತದೆ ಎನ್ನುವ ಮಾತಿದೆ. ರೈತರ ದುಡಿಮೆಯ ಮಹತ್ವವನ್ನು ಕುರಿತ ಒಂದು ಚರ್ಚೆ ಈಗ. ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಭಾಗವಹಿಸುತ್ತಾರೆ SS ಹಳ್ಳೂರ್ ಹಾಗೂ ಹನುಮಂತ ಜುಟ್ಟಲ್ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಾಕ್ಟರ್ ಬಸು ಬೇವಿನಗಿಡದ್. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ SS ಹಳ್ಳೂರ್ ಹಾಗೂ ಹನುಮಂತ ಜುಟ್ಟಲ್ ಅವರು ಇದ್ದಾರೆ. ಇಬ್ಬರು ಕೂಡ ಲೇಖಕರು ಮತ್ತು ಕೃಷಿಕರು. ಮೇಲಾಗಿ ಯಾವ ರೀತಿ ಅವರು ತಮ್ಮ ಈ ಉದ್ಯೋಗ ಮಾಡ್ತಾ ಕೂಡ, ಒಬ್ಬರು ಮಾಸ್ತರಾಗಿ ಮತ್ತು ಇನ್ನೊಬ್ಬರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ, ಯಾವ ರೀತಿ ಅವರು ಈ ಭೂಮಿಯ ನಂಟನ್ನು ಇಟ್ಟುಕೊಂಡು ಬಂದಿದ್ದಾರೆ ಮತ್ತು ಯಾವ ರೀತಿ ಕೃಷಿ ಅನ್ನೋದು ನಮ್ಮ ದೇಶದ ಬೆನ್ನೆಲುಬಾಗೈತಿ ಅನ್ನೋದು ಕೂಡ ಬಹಳ ಮುಖ್ಯ. ಹೀಗಾಗಿ ಇಂತಹ ಅನೇಕ ಕೃತಿಗಳನ್ನು ಬರೆದಿರುವಂತಹ ಹನುಮಂತ ಜುಟ್ಟಲ್ ಅವರು ಮತ್ತು SS ಹಳ್ಳೂರು, ನಮಸ್ಕಾರ. ನಮಸ್ಕಾರ ಸರ್. SS ಹಳ್ಳೂರು ಅಂದ್ರೆ ಶಂಕರಗೌಡ ಸಿದ್ದನಗೌಡ ಹಳ್ಳೂರು. ಶಂಕರಗೌಡ ಸಿದ್ದನಗೌಡ ಹಳ್ಳೂರು ಅವರೇ. ಜುಟ್ಟಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ತಮಗೂ ವಂದನೆಗಳು ಹಾಗೂ ಲೋಕಕ್ಕೆ ಅನ್ನ ನೀಡುವಂಥ ಅನ್ನದಾತನಿಗೂ ಸಹಿತ ನಾನು ಈ ಮೂಲಕ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಜೊತೆಗೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ನಿಲಯದ ಎಲ್ಲ ನೌಕರರಿಗೂ ಅಧಿಕಾರಿಗಳಿಗೂ ನನ್ನ ವಂದನೆಗಳು ಸರ್. ಹಳ್ಳೂರು ಅವರೇ, ನೀವು ಒಬ್ಬ ಮಕ್ಕಳ ಲೇಖಕರಾಗಿ ಮತ್ತು ಬೇರೆ ಬೇರೆ ಅನೇಕ ಸೃಜನಶೀಲ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀರಿ. ಹೌದ್ರಿ ಸರ್. ಕನಸಿನ ದೀಪಗಳು ಅನ್ನೋಂಥ ಒಂದು ಸಮಗ್ರ ಮಕ್ಕಳ ಕವನಗಳನ್ನು ಪ್ರಕಟ ಮಾಡಿದ್ದೀರಿ. ಇದು ಬಹಳ ಬಹಳ ಚಂದ ಮುದ್ರಣ ಕೂಡ ಆಗಿದೆ ಮತ್ತೆ ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ. ಬಂದಿದೆ ಸರ್. ಯಾವ್ಯಾವ ನಿಮ್ಮ ಒಂದೆರಡು ಲೈನ್ದಲ್ಲಿ ಹೇಳಿ ನಿಮ್ಮ ಪರಿಚಯ ಏನಾದ್ರು ಹಿನ್ನೆಲೆ ಸ್ವಲ್ಪ. ಈ ಹೈಸ್ಕೂಲ್ ಶಿಕ್ಷಕನಾಗಿ ಕಳೆದ 11 ವರ್ಷ ಮಾಡಿದ್ದಲ್ಲದೆ ಮೊದಲು ಪ್ರೈಮರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿ ಒಟ್ಟು 38 ವರ್ಷಗಳ ಕಾಲ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಸಾಹಿತ್ಯ ನನ್ನ ಜೀವಾಳ, ನಾನು ಬದುಕಿನ ಭಾಗವಾಗಿ ಸಾಹಿತ್ಯವನ್ನು, ಸಾಹಿತ್ಯ ಅನ್ನೋದು ಕೂಡ ಬದುಕನ್ನ ಪ್ರತಿಬಿಂಬಿಸ್ತದೆ ಅಂತ. ಅಂದ್ರೆ ಈ ಸಮಾಜದಲ್ಲಿರುವಂತ ಏಳು ಬೀಳುಗಳು, ಸಮಾಜದಲ್ಲಿರುವಂತ ಅಸೂಯೆ, ಇವು ನನ್ನ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರಿ ಅದನ್ನ ಜನಸಾಮಾನ್ಯರಿಗೆ ಹೆಂಗ್ ಹೇಳ್ಬೇಕಪ್ಪ, ಅದಕ್ಕೆ ಸಾಹಿತ್ಯವನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ನನ್ನ ವಿಚಾರಗಳನ್ನು ಮುಟ್ಟಿಸ್ಬೇಕಂತೇಳಿ ನಾನು ನಿರಂತರ ಸಾಹಿತ್ಯದ ಕೆಲಸ ನಾ ಮಾಡ್ಕೊಂತಿದ್ದೆ. ಈಗಾಗಲೇ ನಾನು 10 ಪುಸ್ತಕಗಳನ್ನು ಬರೆದೀನಿ, ಈಗ 4 ಪುಸ್ತಕಗಳು ರೆಡಿ ಅದಾವ, ಈಗ ನಾನು ತರುವಂತ ಇದ್ರೊಳಗೆ ಇದ್ದೀನಿ. ನಿಮ್ಮ ಮಣ್ಣಿನ ಮಹಿಮೆ ಅಂತ ಒಂದು ಪದ್ಯ ಇದೆ, ಅದರಲ್ಲಿ ಮಣ್ಣು ಮಣ್ಣಂದೇಕೆ ಹೀಗಳೆಯುವರಿ ಅಂತೇಳಿ ಒಂದು ಬೇಂದ್ರೆಯವರ ಕವನದಲ್ಲಿ ಬರ್ತದೆ. ಯಾವ ರೀತಿ ನಾವು ಈ ನಮ್ಮ ಮಣ್ಣನ್ನ ಮತ್ತೆ ನಮ್ಮ ಭೂಮಿಯನ್ನ ನಾವು ಅದರಿಂದ ನಾವೆಲ್ಲ ಹುಟ್ಟೇವಿ, ಆ ಪೃಥ್ವಿ ಇಲ್ಲದೆ ಏನು ಇರಾಕ ಸಾಧ್ಯ ಇಲ್ಲ ಅಂತ ಐತಿ ಮಾತು. ಹೌದಲ್ಲ ಸರ್, ಮಣ್ಣಿಲ್ಲದ ಬದುಕಕ್ಕೆ ಆಗುದಿಲ್ಲ ಸರ್. ಇವತ್ತು ನಾವು ಹಣ ತಿನ್ನಕ್ ಆಗುದಿಲ್ಲ, ಚಿನ್ನವನ್ನ ತಿನ್ನಕ್ ಆಗುದಿಲ್ಲ. ಆದ್ರ ದುರಂತ ಏನಂದ್ರ, ಯಾರು ಅತಿ ಅವಶ್ಯ ಆಗ್ಯಾರ ನಮ್ಮ ಬದುಕಿಗೆ, ರೈತ ಅವಶ್ಯ, ಆದ್ರೆ ಅವನ್ನ ನೆಗ್ಲೆಕ್ಟ್ ಮಾಡಿವ್ ನಾವು. ಈ ಇಡೀ ಪ್ರಪಂಚದ ದುರಂತ ಏನಂದ್ರೆ, ರೈತನಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ ಇವತ್ತಿಗೂ. ನಾವು 21ನೇ ಶತಮಾನದಾಗ ನಾವು ಏನೆಲ್ಲ ವಿಜ್ಞಾನದ ಬೆಳವಣಿಗೆ ಆಗೀವಿ, ಆಕಾಶಕ್ಕೆ ಹಾರಾಡಿವಿ, ಎಲ್ಲ ಆಯ್ತು. ಆದ್ರೆ ಇವತ್ತು ರೈತ ಇನ್ನೂ ಬಡವನಾಗಿ ಅದಾನ. ಅವಾಗ ಈಗ ಒಂದು 5 ಕೂರು ಹೊಲ ಅದಂದ್ರೂ ಅವ ನೆಮ್ಮದಿಯಿಂದ ಬದುಕ್ತಾನ ಅನ್ನುವಂಥ ಪರಿಸ್ಥಿತಿ ಇವತ್ತಿಗೂ ಇಲ್ಲ. ಇದು ನಮ್ಮ ರಾಜಕೀಯ. ಮತ್ತೆ ಎಷ್ಟೋ ದೊಡ್ಡ ರೈತ ಅದಾನಂದ್ರು ಕೂಡ ಅವ್ರದ್ದು ಸಾಲ ಇದ್ದೇ ಇರ್ತದೆ. ಆಮೇಲೆ ಅವ್ರಿಗೆ ಅಂದ್ರೆ ಅವ್ರಿಗೆ ಈ ಬಡತನ ಆಗಲಿ ಅಥವಾ ಏನಾದ್ರೂ ಮತ್ತೋ ಸುತ್ತುವರೆದಿರ್ತಾರೆ, ಅವ ಸಾಲ ಮಾಡಿ ಬಡ್ಡಿ ಕಟ್ಟಕ್ಕೆ ಅವನ್ ಪೀಕ್ ಬರ್ತ ಅಷ್ಟೇ ರೀ, ಗಂಟು ಹೋಗುದೇ ಇಲ್ಲ. ಉದಾಹರಣೆಗಳು, ಸಾಲಕ್ಕೆ ಹೊಲ ಮಾರಿದಂತ ರೈತರನ್ನ ನಾನು ಸಾಕಷ್ಟು ನೋಡೇನ್ರಿ. ಈಗ ಜುಟ್ಟಲ್ ಅವ್ರೆ, ಅದು ಒಂದ್ ಮಾತೈತೆ ನೋಡ್ರಿ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ. ಅಂದ್ರೆ ಯಾವ ರೀತಿ ನಮ್ಮ ಈ ಒಕ್ಕಲಿಗ ಒಕ್ಕದೆ ಇದ್ರೆ ನಮ್ಮ ಇಡೀ ಜಗತ್ತು ಬಿಕ್ತದೆ, ಅವ ಬಿತ್ತಿ ಬೆಳೆದೆ ಇದ್ರೆ ಸಾಧ್ಯ ಇಲ್ಲ ಅಂತ ಒಂದು ಬಸವಣ್ಣವ್ರ ವಚನದಾಗೈತಿ. ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಭಿತ್ತಿ ಬೆಳೆಯಬಹುದೇ ಧರೆ ಇಲ್ಲದೆ ಅಂತ. ಓಹೋ, ಧರೆ ಇಲ್ಲದೆ ಹೆಂಗ ಭಿತ್ತಿ ಬೆಳೆಯಕ್ ಸಾಧ್ಯ ಐತಿ? ಹೌದೌದು ಸರ್. ಅದೇ ರೀತಿ ಕುವೆಂಪು ಅವರು ಸಹಿತ ಒಂದು ಮಾತು ಹೇಳ್ತಾರೆ ಸರ್, ನಮ್ಮ ರೈತನ ಬಗ್ಗೆ ಅಂದ್ರೆ ಏನು ಅಂತಂದ್ರೆ, ಅವ ಒಬ್ಬ ನಿರಂತರ ಕಾಯಕಯೋಗಿ, ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ ಅಂತ ಹೇಳಿ. ವಾ ವಾ ವಾ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಏನು ಅಂತಂದ್ರೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ರೈತ ಅನ್ನವ ನಮ್ಮ ಈ ಲೋಕಕ್ಕೆ ಅನ್ನ ನೀಡುವ ಅನ್ನದಾತ. ದೇವರಿಗೆ ನಾವು ಅನ್ನದಾತ ಅಂತೀವಿ, ಎರಡನೇ ದೇವರು ಅಂತಂದ್ರೆ ರೈತನೇ. ಅವ ಇವತ್ತು ಬಹಳ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ನಿಜವಾಗಿ ಹೇಳಬೇಕು ಅಂತಂದ್ರೆ, ಅವ ಒಂದು ಹಾಲು ನಮ್ಮ ಮನೆಗೆ ತಂದು ಕೊಡಬೇಕಾದ್ರೆ ಬೆಳಗ್ಗೆ ಎದ್ದು ಅವ ಅಡವಿಗೆ ಹೋಗಿ ಹುಲ್ಲು ತಂದು ಅದನ್ನು ಹಸುವಿಗೆ ಹಾಕಿ, ಜೊತೆಗೆ ಅವಾಗಲೇ ಹಾಲು ಕರೆದು ಅದನ್ನು ಸಮಯೋಚಿತವಾಗಿ ನಮಗೆ ತಂದು ಮನೆ ಬಾಗಿಲಿಗೆ ಕೊಡ್ತಾನೆ. ಹೌದು, ಅದು 27 ರೂಪಾಯಿಗೆ ಹಾಲು. ಹಾಲು ಕ್ಯಾನ್ನಾಗ ತಂದು ಕೊಡ್ತಾನಲ್ಲ, ಅದು ಕೆಡದಾಗ ನೋಡ್ಕೋಬೇಕು. ಕೆಟ್ಟ ನಾವು ತಗೋತೇವೇನ ತಗೋದಿಲ್ಲ, ಮತ್ತೆ ಅವನಿಗೆ ಅದಕ್ಕೆ ಇದು ಇದ್ದೇ ಇರ್ತದೆ, ಮತ್ತೆ ಅದಕ್ಕೆ ನುಕ್ಸಾನ್ ಆಗುವ ಪರಿಸ್ಥಿತಿ ಇರ್ತಾವ ಅಂತದೆಲ್ಲ ಇರ್ತದೆ. ಈ ಕಷ್ಟಗಳನ್ನು ಎದುರಿಸ್ತಾನ, ಬೆಳಿಗ್ಗೆ ಎದ್ದು ಆ ಹಾಲು ಕರ್ಕೊಂಡು ಬಂದು ನಮ್ಮ ಮನೆ ಬಾಗಿಲಿಗೆ ಒದಗಿಸ್ತಾನ. ಆದ್ರೂ ಸಹಿತ ನಾವು ಅವನಿಗೆ ನೀರ್ ಕುಡಿಸೇನಪ್ಪ ಅಂತ ಕೇಳ್ತೀವಿ. ಆದ್ರೆ ಮದ್ಯವನ್ನ ಮಾರುವ ವ್ಯಾಪಾರಿ ಅದನ್ನ ಅವನ ಇದ್ದಲಿಗೆ ಹೋಗಿ ನಾವು ತಗೋತೀವಿ, ಮತ್ತೆ ಅವ ಕೊಟ್ಟದಕ್ಕೆ ನೀರ್ ಕುಡಿಸಿ ಕುಡಿತೀವಿ. ಅಂದ್ರೆ ನೀವ್ ಏನ್ ಹೇಳ್ತಾ ಇದ್ರಿ ಜುಟ್ಟಲ್ ಅವ್ರೆ, ನಾವು ಬೇರೆ ಉದ್ಯೋಗಗಳು ಏನ್ ಮಾಡ್ತೀವಿ, ನಾವಾಗಿ ಆ ಅಂಗಡಿಗೆ ಹೋಗಿ ಅಥವಾ ಯಾವುದೇ ಒಂದು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ತಗೊಂಡ್ಬರ್ತೇವೆ. ಆದ್ರೆ ರೈತನ ಬಗ್ಗೆ ನಾವು ಎಷ್ಟು ಅಲಕ್ಷ್ಯ ಮಾಡ್ತೇವೆ ಅಂದ್ರೆ, ಮತ್ತು ಅದ್ರಾಗ ಏನ್ ಮಾಡ್ತೇವೆ, ಈಗ ಅವ 50 ರೂಪಾಯಿ ಕೆಜಿ ಅಂತಂದ್ರೆ ನಾವು ಚೌಕಾಸಿ ಮಾಡ್ತೀವಿ. ಈಗ ನಿಜವಾಗಿ ಹೇಳ್ಬೇಕಂತಂದ್ರೆ, ಅವ ಒಂದು ಸೊಪ್ಪು ತಂದಿರ್ತಾನ, ಕೇಳ್ತೀವಿ ಹೆಂಗಪ್ಪ ಇದು, ಅವ 10 ರೂಪಾಯಿ ಅಂತ ಹೇಳ್ತಾನ. ನಾವು 10 ರೂಪಾಯಿಗೆ 2 ಕೊಡೋಗಿಲ್ಲ, ನಾನು ಕೊಡಕ್ ಆಗುತ್ತಾ ಅಂತ ಕೇಳ್ತೀವಿ. ಚೌಕಾಸಿಯ ಪ್ರವೃತ್ತಿಯಿಂದ ರೈತ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಯಿಂದ ಶೋಷಣೆಗೊಳಗಾಗ್ತಾ ಇದ್ದಾನ. ಮೊಟ್ಟ ಮೊದಲನೇದು ನಿಸರ್ಗದಿಂದ ಅವ ಶೋಷಣೆಗೊಳಗಾಗ್ತಾ ಇದ್ದಾನ. ಸಕಾಲಕ್ಕೆ ಮಳೆ ಬರಬೇಕು, ಆಮೇಲೆ ಕ್ರಿಮಿಕೀಟಗಳ ಹಾವಳಿಯಿಂದ ಅವ ಪಾರಾಗಿ ಏನೋ ಹೆಂಗೋ ಮಾಡಿ ಅವ ಬೆಳೆ ತೆಗೆದಿದ್ದ ಅಂತಂದ್ರೆ, ನಂತರ ಎದುರಾಗೋದು ಮಾರುಕಟ್ಟೆ ವ್ಯವಸ್ಥೆ. ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಹಿತ ಅವ ಒಬ್ಬ ದಲ್ಲಾಳಿಯಿಂದ ಹಿಡ್ಕೊಂಡು, ಒಬ್ಬ ಹಮಾಲ್ನಿಂದ ಹಿಡ್ಕೊಂಡು, ಒಬ್ಬ ವ್ಯಾಪಾರಿವರೆಗೇನು ಕೊನೆಗೆ ಆ ಗ್ರಾಹಕನಿಗೆ ಬಂದು ಮುಟ್ಟುವಂತ ಸ್ಥಿತಿವರೆಗೂ ಸಹಿತ ರೈತ ಶೋಷಿತನಾಗ್ತಾ ಇದ್ದಾನೆ. ಈ ರೀತಿ ಚೌಕಾಸಿಯ ಪ್ರವೃತ್ತಿ ಮೊಟ್ಟ ಮೊದಲಿದ್ದು ನಮ್ಮ ದೇಶದಲ್ಲಿ. ಇದು ಬಹಳ ಪ್ರಾರಂಭದಿಂದ ಈ ರೈತ ಯಾವಾಗ ಹುಟ್ಟಿದಾನೋ ಅವಾಗಿನಿಂದ ಇದೇನೋ ಅಂತ ಅನಿಸ್ತಾ ಇದೆ. ಅವಾಗಿನಿಂದನೂ ರೈತ ಶೋಷಣೆಗೊಳಗಾಗ್ತಾ ಇದೆ. ಅಂದ್ರೆ ಅವನ ಸಂಕಷ್ಟಗಳನ್ನ, ಈ ರೈತರ ಸಮಸ್ಯೆಗಳನ್ನ ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಸಹಾನುಭೂತಿಯಿಂದ ಸ್ಪಂದಿಸಬೇಕು. ಈ ರೀತಿ ಶೋಷಣೆಗೊಳಗಾಗ್ತಾ ಇರೋದ್ರಿಂದ ರೈತ ಪ್ರತಿ ವರ್ಷ ಅವ 5ರಷ್ಟು ರೈತರು ಬೇರೆ ರೈತ ಕೃಷಿಯನ್ನಲ್ಲದ ಇನ್ನಿತರ ಕೆಲಸಗಳಿಗೆ ಪರಿವರ್ತನೆ ಆಗ್ತಾ ಇದ್ದಾರೆ. ಶೇಕಡಾ 5ರಷ್ಟು ರೈತರು ಇದರಿಂದ ವಿಮುಖರಾಗ್ತಾ ಇದ್ದಾರೆ ಕೃಷಿಯಿಂದ. ಜೊತೆಗೆ ಇದೇ ರೀತಿ ಕೃಷಿ ಜಮೀನು ಸಹಿತ ಕೃಷಿಯೇತರ ಚಟುವಟಿಕೆಗಳಿಗೆ ಅದು ಪರಿವರ್ತನೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಾವು ಕೃಷಿಗೆ ಕೊಡದೇ ಇರುವ ಮಾನ್ಯತೆ ರೈತನನ್ನ ಈ ರೀತಿ ಸಂಕಷ್ಟಕ್ಕೆ ಈಡು ಮಾಡ್ಯದ ಅಂತ ಹೇಳ್ಬೋದು ಸರ್. ಆಮೇಲೆ ನೀವು ಒಂದ್ ಇದ್ರಾಗ ಬರ್ದಿರಿ, ನೀವು ಒಂದು ದೇಶಕ್ಕೆ ಅಂದ್ರೆ ಯಾವುದೇ ನಾವು ಒಬ್ಬ ದೇಶಕ್ಕೆ ಒಬ್ಬ ರಾಜನಿರದಿದ್ರೂ ನಡೆದಿತ್ತು. ಆದ್ರೆ ಒಂದು ದೇಶಕ್ಕೆ ರೈತ ಬಹಳ ಮುಖ್ಯ ಬೇಕು. ಅವ ಇರದಿದ್ರೆ ದೇಶವೇ ನಡೆಯುವುದಿಲ್ಲ, ದೇಶವೇ ನಾಶವಾಗ್ತದ ಅಂತ. ಅಂದ್ರೆ ರೈತನ ಮಹತ್ವ ಒಂದು ದೇಶಕ್ಕೆ ಎಷ್ಟು ಐತೆ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕಾದಂತ ಅಗತ್ಯ ಅದ. ಸೈನಿಕ ಎಷ್ಟು ಮಹತ್ವನೋ ಅದೇ ರೀತಿ ರೈತನೂ ಸಹಿತ ಒಂದು ದೇಶಕ್ಕೆ ಬಹುಮುಖ್ಯವಾಗಿ ಬೇಕಾಗ್ತದ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್, ಅದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಆದ್ರೆ ವಿಚಿತ್ರ ಅಂತಂದ್ರೆ ನನಗನ್ಸ್ತದ, ಸಮಾಜದಿಂದಲೂ ರೈತ ಕಡೆಗಣಿಸಲ್ಪಡ್ತಾ ಇದ್ದಾನೆ, ಸರ್ಕಾರದಿಂದಲೂ ಕಡೆಗಣಿಸಲ್ಪಡ್ತಾ ಇದ್ದಾನೆ, ಹಾಗೂ ವ್ಯಾಪಾರಿಯಿಂದಲೂ ಸಹಿತ ಸರ್ವತೋಮುಖವಾಗಿ ರೈತ ಕಡೆಗಣಿಸಲ್ಪಡ್ತಾ ಇದ್ದಾನೆ ಅನ್ನೋ ಮಾತನ್ನ ನಾನು ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಒಂದು ನಾಟಕ ಕೃತಿಯನ್ನು ತಂದೆ. ಅದು ನಾಟಕದ ಹೆಸರು ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳಿ. ಆ ಕೃತಿಯ ಮೂಲಕ ರೈತನ ಸಂಕಷ್ಟಗಳನ್ನ ನಾನು ರಂಗಕ್ಕೆ ತರುವುದು, ಆ ಮೂಲಕ ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿದ್ದೀನಿ. ಅಂದ್ರೆ ಅವರಲ್ಲಿ ಒಂದು ಈ ಕಳಕಳಿ ಹುಟ್ಟಬೇಕು ಸಮಾಜದಲ್ಲಿ, ಒಂದು ಕಳಕಳಿ. ಅಷ್ಟು ಮಾತ್ರ ಅಲ್ಲ, ಅದಷ್ಟೇ ಅಲ್ಲ, ಕಳಕಳಿ ಅಂತಂದ್ರೆ ರೈತರಿಗೆ ಕೃಷಿಕರಿಗೆ ಈ ಬೇರೆ ಸಮಾಜದ ಸಹಾನುಭೂತಿ ಬೇಡ, ಆದ್ರೆ ಅದನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅವರ ಕಷ್ಟಗಳನ್ನ, ಕೃಷಿಕರ ಕಷ್ಟಗಳನ್ನ ನಾವು ತಿಳ್ಕೊಳ್ಬೇಕು, ಅದಕ್ಕೆ ಪರಿಹಾರಗಳನ್ನ ಸರ್ಕಾರ ಮತ್ತು ಸಮಾಜ ಮಾಡ್ಬೇಕಂತ. ಖಂಡಿತ. ಆಮೇಲೆ ಹಳ್ಳೂರವ್ರೆ, ನೀವು ಈ ಮಣ್ಣಿನ ಮಹಿಮೆ ಅಂತ ಅನ್ನುವಂತ ಒಂದು ಪದ್ಯ ಬರ್ದಿರಿ, ಆ ಪದ್ಯವನ್ನ ಓದಿ ಅದ್ರ ಮೂಲಕ ನಾವು ಅಂದ್ರೆ ಈ ಸಾಹಿತ್ಯ ಕೂಡ ಯಾವಾಗಲೂ ಕೂಡ ರೈತರ ಪರವಾಗಿರ್ತದೆ ಅನ್ನೋದನ್ನು ಹೇಳಬೇಕು. ತಾಯಿ ಭೂಮಿಯ ಒಡಲಿನಲ್ಲಿಯ ಮಣ್ಣು ಜನಕುಪಕಾರಿಯು, ಶ್ರೇಷ್ಠ ಶಕ್ತಿಯ ಸತ್ವ ಪಡೆದಿಯ ಜಗದಿ ವಿಸ್ಮಯ ಕಾರಿಯು. ಮೊಳಕೆ ಯಂಕುರಿ ಸುತಲಿ ಬೆಳೆಸುತ್ತ ಹಸುರಿನೆಲೆಗಳ ಸೃಷ್ಟಿಸಿ, ಹೂವ ನರಳಿಸಿ ಸುರಿಸಿ ಸೌರಭ ಚೆಲುವ ನೀಡಿದೆ ರಂಜಿಸಿ. ಕೃಷಿಕನೊಲುಮೆಯ ನಿತ್ಯ ಪೂಜಿಪ ಸಖಿಯು, ಜಗಜನ ಶಾಂಭವಿ ಜಗದ ಜೀವಿಯಪ್ಪು ಶಿಶುವಸುರ ಮಾತೆ ಈನಲ ವೈಭವಿ. ಹುಟ್ಟಿ ಬೆಳೆಯಲು ಕಟ್ಟಿ ನೆಲೆಸಲು ಜಗವ ಕೊಡುವಳು ಧಾರುಣಿ. ಜೀವ ಬಿಟ್ಟಿಯ ದೇಹ ತಬ್ಬಲು ಸಕಲ ಕರ್ಮಕ್ಕೆ ಕಾರಣಿ. ಅಂದರೆ ಮನುಷ್ಯ ಸತ್ತ ಮೇಲೆ ಅಲ್ಲೇ ಮತ್ತು ಭೂಮಿಯ ಒಳಗೆ ಹೋಗ್ತಾನೆ, ಅಥವಾ ಈ ಭೂಮಿಯಿಂದ ನಾವೆಲ್ಲ ಎಷ್ಟೆಲ್ಲ ಪಡ್ಕೋತೀವಿ, ಈ ಪಂಚಮಹಾಭೂತಗಳು ಅಂತ ಏನು ಹೇಳ್ತೇವೆ. ಈ ಶರೀರನ ಒಂದು ಮಣ್ಣಿಗೆ ಸಮಾನ, ಒಂದು ದಿವಸ ಮಣ್ಣಿಗೆ ಹೋಗುದ ಇದು, ಅದು ಅದು ಮಣ್ಣಿಂದ ಬಂದ ಕಾಯ ಮಣ್ಣಿಗೆ ಇದಾಗುತ್ತೆ. ಅದಕ್ಕೆ ಆದ್ರೆ ಇರುವಷ್ಟು ಕಾಲ ಉಪಕಾರಿಯಾಗಿರ್ಬೇಕು, ಉಪಕಾರಿಯಾಗಿರ್ಬೇಕು. ಆದ್ರೆ ಇವತ್ತ ರೈತರ ಸ್ಥಿತಿ ಚಿಂತಾಜನಕ ಐತಿ. ಹೆಂಗ ಅನ್ನೋದು ಹೇಳ್ತೀನಿ ತಮಗೊಂದು. ಇವತ್ತ ರೈತರ ಮಕ್ಕಳಿಗೆ ಕನ್ಯಾ ಕೊಡವಲ್ರು. ಕಾರಣ ಏನಂದ್ರ, ಒಬ್ಬ ಸಣ್ಣ ನೌಕರಿ ಇದ್ದ ಅವ್ ಕೊಡತಾರ, ಇವೊಂದು 20 ಎಕರೆ ಹೊಲ ಐತಿ ಸೊಲತ್ನಿಗೆ ಅದನ್ನಂದ್ರ ಅವ್ಕೆ ಕೊಡೋದಿಲ್ಲ. ಯಾಕಂದ್ರೆ ತಿಂಗಳ ತಿಂಗಳ ಪಗಾರ ಕೊಡ ಬರ್ಬೇಕು ಅವ್ರಿಗೆ. ಆಮೇಲೆ ಬಿಸಿಲು ಮಳಿಗೆ ಹೋಗಕ್ ಅಲ್ಲಿ ಅಂತಾರ. ಪರೋಕ್ಷವಾಗಿ ಏನ್ ಹೇಳ್ತದಂತಂದ್ರೆ, ರೈತರಿಗೆ ಏನು ನಿಶ್ಚಿತ ಆದಾಯ ಇಲ್ಲ, ನಿಶ್ಚಿತ ಆದಾಯ ಇಲ್ಲಾರದಕ್ಕೆ ಇದು ಏನಾಗೈತೆ ಅಂದ್ರೆ, ಅಂದ್ರೆ ಅವರಲ್ಲಿ ಒಂದು ಏನಾಗಿದೆ, ಹೆಣ್ಣು ಹೆತ್ತ ತಂದೆ ತಾಯಿಗಳಲ್ಲಿ ಕೂಡ ಅವರೆಲ್ಲ ಏನಿರ್ತದ, ಒಂದು ಅಳಕಿರ್ತದ, ಅಳಕಿರ್ತೈತೆ. ಅಂದ್ರೆ ಅವ್ರೇನು ಬೇಕಂತ ಕೊಡಬಾರದು, ಬದುಕಿನ ಭರವಸೆ ಇರೋದಿಲ್ಲ ಅಲ್ಲಿ. ಬದುಕಿನ ಭರವಸೆ ಇರ್ಲಾರದಕ್ಕ ಇದನ್ನ ಸರ್ಕಾರ ಮತ್ತು ಸಮಾಜ ಮಾಡ್ಬೇಕಾಗೈತ್ರಿ. ಇವತ್ತು ನಾವು ಕೃಷಿಕರಲ್ಲಿ ಕೃಷಿಯಲ್ಲಿ ಎಷ್ಟೇ ಸಂಶೋಧನೆಗಳು ನಡೆದಾವು, ಆದರೂ ಕೃಷಿ ಇವತ್ತು ಲಾಭದಾಯಕ ಅನಿಸಿತೆ ಇಲ್ಲ. ಕಾರಣ ಏನಂದ್ರೆ, ಸಾವಯವ ಬಂತು, ಇನ್ನೂ ಅದು ಸಾವಯವ ಕೃಷಿ ಪದ್ಧತಿ ಇನ್ನೂ ಪೂರ್ತಿ ಇದು ಆಗಿಲ್ಲ, ಅದು ಜನಸಾಮಾನ್ಯರಿಗೆ ಮುಟ್ಟಿಲ್ಲ. ಅದು ಇವತ್ತು ರಸಗೊಬ್ಬರ ನೋಡ್ರಿ, ಭಯಂಕರ ರೇಟ್ ಐತೆ. ಬೀಜ ಅವ ಹೊರಗಿಂದ ತರಬೇಕು, ಅದಕ್ಕೂ ರೇಟ್ ಐತೆ. ಅವ ಎಲ್ಲ ಬಿತ್ತಿ ಬೆಳಿರೊತ್ಲೆ ಅವ ತಾನು ದುಡಿದ ಇಷ್ಟೆಲ್ಲ ಆದ್ರೂ ಒಮ್ಮೆ ಬರುತ್ತೋ ಇಲ್ಲ, ನೇಮಿಲ್ಲ. ಇಷ್ಟೆಲ್ಲ ಮಾಡಿ ಖರ್ಚು ಮಾಡಿದ್ರು ಒಮ್ಮೆ ಮಳೆ ಹೋಗ್ಬಿಡ್ತೈತಿ, ಎಲ್ಲ ಒಣಗಿ ಹೋಗ್ಬಿಡ್ತಾವ. ಇದು ಎಲ್ಲ ಖರ್ಚು ಅವ್ನ ಮೈ ಮೇಲೆ ಬಿದ್ದ್ಬಿಡ್ತಾವೆ. ಇರ್ಲಿಕ್ಕಂದ್ರೆ ಅತಿವೃಷ್ಟಿ ಆಗಿಬಿಡ್ತೈತಿ, ಮಳೆ ಭಾಳ ಬಂದು ಅಷ್ಟು ನಾಶ ಆಕಾವ. ಆಮೇಲೆ ಎಲ್ಲ ಬೆಳೀತ ಬರುತ್ತೆ ಅನ್ನೋರತ್ಲೆ ಮಳೆ ಬಂದು ಎಲ್ಲ ಹಾಳಾಗತ್ತೆ. ಈ ದೃಷ್ಟಿಯಿಂದ ಕೃಷಿಕ ಇವತ್ತು ನಿಜವಾಗಿಯೂ ಸಂಕಷ್ಟದೊಳಗದಾನ. ಇದನ್ನ ಸರಿ ಇದ್ದಾಗ ಕೂಡ ಮಾರುಕಟ್ಟೆ ಕೂಡ ಎಲ್ಲ ಬಂತು ಒಮ್ಮೆ ಒಮ್ಮೆಗೆ ಎಲ್ಲ ಬೆಳಿ ಎಲ್ಲರೂ ಬೆಳೆದ ಕೂಡಲೇನ ಮಾರುಕಟ್ಟೆಯಲ್ಲಿ ಭಾಳ ಕಡಿಮೆ ದರ ಬರಂದ್ಬಿಡ್ತೈತೆ ಅವಾಗ. ಹಿಂಗಾಗಿ ಅವಾಗ ಲಾಭನೇ ಆಗೋದಿಲ್ಲ. ಅದಕ್ಕೆ ಕೃಷಿಕರನ್ನ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಾಯ್ತು ಸರ್ಕಾರ. ಖಂಡಿತ ಖಂಡಿತ. ಸಮಾಜ ಹಳ್ಳೂರವರು ಹೇಳಿದ ಮಾತಿಗೆ ನಂದು ಸಹಮತ ಅದ. ಏನು ಅಂತಂದ್ರೆ, ಅವ್ರು ಆಗಲೇ ಹೇಳಿದರು, ಒಂದು ಬೀಜಕ್ಕೆ ಒಂದು ಪ್ಯಾಕೆಟಿಗೆ ಇಂತಿಷ್ಟು ಅಂತ ದರ ನಿಗದಿ ಆಗಿರ್ತದೆ, ಒಂದು ಗೊಬ್ಬರಕ್ಕೆ ಇಂತಿಷ್ಟು ಅಂತ ದರ ನಿಗದಿ ಆಗ್ತದೆ. ಆದ್ರೆ ಮಾರುಕಟ್ಟೆಗೆ ತರತಕ್ಕಂಥ ರೈತನ ಯಾವುದೇ ಧಾನ್ಯಗಳಿಗಾಗಲಿ ದವಸಗಳಿಗಾಗಲಿ ಇಂತಿಷ್ಟು ಬೆಲೆ ಅಂತ ನಿಗದಿ ಆಗುವುದಿಲ್ಲ. ಇದರಿಂದ ಏನಾಗ್ತದ ಅಂತಂದ್ರೆ, ಮೊದಲೇ ಏನೋ ಒಂದು ಗಗನಕ್ಕೇರಿರೋತಕ್ಕಂಥ ಬೆಲೆ ರೈತನ ಉತ್ಪನ್ನ ಬಂತು ಅಂತಂದ ಕೂಡಲೇ ನಾವು ಮಾರುಕಟ್ಟೆಗೆ ತಂದಾಗ ಒಮ್ಮಿಂದೊಮ್ಮೆಲೆ ಪಾತಾಳ ಕಂಡುಬಿಡ್ತದೆ. ಎಷ್ಟರ ಮಟ್ಟಿಗೆ ರೈತ ಪ್ರತಿ ಹಂತದಲ್ಲೂ ಶೋಷಿತನಾಗ್ತಾ ಇದ್ದಾನೆ. ಒಂದು ತೆಂಗಿನಕಾಯಿ ಬರಬೇಕು ಅಂದ್ರೆ ಒಂದು ವರ್ಷ ಬೇಕು, ಒಂದು ಶೇಂಗಾ ಬರಬೇಕು ಅಂತಂದ್ರೆ 4-6 ತಿಂಗಳು ಕಾಯ್ಬೇಕು. ಇಷ್ಟೆಲ್ಲಾ ಪರಿಶ್ರಮ ಪಟ್ಟು ಅವ ತಂದಾಗ ಮಾರುಕಟ್ಟೆ ಈ ರೀತಿ ಇಳಿಮುಖ ಆಯಿತು ಅಂತಂದಾಗ ರೈತನ ಪರಿಸ್ಥಿತಿ ಬಹಳ ಕಷ್ಟಕರ ಆಗ್ತದೆ. ಅದೇ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ತಯಾರಾಗ್ತಕ್ಕಂತ ನೀರಿನ ಬಾಟಲಿಗೆ ಒಂದು ದರ ಫಿಕ್ಸ್ ಅದ, ಅದು 30 ರೂಪಾಯೋ 25 ರೂಪಾಯೋ ಒಂದು ಲೀಟರಿಗೆ ಮಾರ್ತೀವಿ. ಅದೇ ಹಾಲಿಗಿಲ್ಲ, ಒಂದು ವಿಮಾನ ನಿಲ್ದಾಣಗಳಲ್ಲಿ ಹೋದ್ರೆ ಒಂದು ನೀರಿನ ಬಾಟಲಿಗೆ 50-100 ರೂಪಾಯಿ. ರೈತನ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಈಗ ರೈತ ಬೆಳೆದಂತ ಬೆಳೆಗಳನ್ನು ಕೂಡ ದಲ್ಲಾಳಿಗಳು ದಲ್ಲಾಳಿಗಳು ಲಾಭ ಮಾಡ್ಕೋತ ಅದು ಸಂದರ್ಭಗಳು ಇರ್ತವೆ. ಆದ್ರೆ ಅದು ಏನು ಲಾಭ ಇರ್ತದಲ್ಲ, ಈಗ ಮಾರುಕಟ್ಟೆಯಲ್ಲಿ ರೇಟ್ ಜಾಸ್ತಿ ಆದಾಗ ಕೂಡ ಅದರ ಫಲ ನಿಜವಾದ ರೈತರಿಗೆ ಹೋಗ್ಬೇಕಂತ. ಖಂಡಿತ ಖಂಡಿತ ಆಗ್ಬೇಕು ಅದು. ಯಾಕಂತಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಏನದ ಅಂತಂದ್ರೆ, ಅಲ್ಲಿ ರೈತ ಉತ್ಪಾದಿಸುವ ಹಂತದಲ್ಲೇನೆ ಒಂದು ದರ ಫಿಕ್ಸ್ ಆಗ್ತದೆ. ನೀವು ನಿಮ್ಮ ಶ್ರಮಪಟ್ಟು ನೀವು ಕೆಲಸ ಮಾಡಿ ಬೀಜ ಗೊಬ್ಬರ ನಾವು ಕೊಡ್ತೀವಿ, ಆಮೇಲೆ ಅದಕ್ಕೆ ಏನು ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತೀವಿ, ನಾಳೆ 1 ಎಕರೆಗೆ ಇಂತಿಷ್ಟು ಅಂತ ನೀವು ಇದನ್ನ ಉತ್ಪನ್ನವನ್ನು ಇಳುವರಿಯನ್ನು ತಂದು ಕೊಡಬೇಕು. ಅದಕ್ಕೆ ದರವನ್ನು ನಿಗದಿಪಡಿಸ್ತಾರ, ಆ ದರದಲ್ಲಿಯೇ ರೈತ ಆ ತನ್ನ ಉತ್ಪಾದನೆಯನ್ನು ಮಾರುಕಟ್ಟೆಗೆ ತಂದು ಮಾರ್ತಾನೆ, ಅಥವಾ ರೈತನಿರುವಲ್ಲಿಗೆ ವ್ಯವಸ್ಥೆ ಹೋಗಿ ಸಂಗ್ರಹಿಸಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಯಾಕೆ ಇದನ್ನ ಈ ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಸಮಾಜವಾಗಲಿ ಸರ್ಕಾರವಾಗಲಿ ಈ ನಿಟ್ಟಿನಲ್ಲಿ ಮಾಡೋಕ್ಕಾಗ್ತಾ ಇರೋದು ಬಹಳ ಶೋಚನೀಯ ಸಂಗತಿ. ರೈತ ಇನ್ನೂ ಎಷ್ಟು ದಿನ ಈ ಶೋಷಣೆಯನ್ನು ಅನುಭವಿಸಬೇಕು ಅಂತ ನಮ್ಮ ಮುಂದಿರುವ ಪ್ರಶ್ನೆ. ಏನಂತೀರಿ ತಾವು? ಏನಾಗಿದೆ, ಒಂದು ಎಲ್ಲರೂ ಸೇರಿ ಅಂದರೆ ಈ ಸರ್ಕಾರಗಳು ಕೂಡ ಬಹಳಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸಮಾಜದಲ್ಲಿ ಕೂಡ ಒಂದು ಸದಭಿಪ್ರಾಯವನ್ನು ಮೂಡಿಸಬೇಕಾಗಿದೆ. ಕೆಲವರು ಅಂದರೆ ಏನು ಮಾಡ್ತಾರೆ, ಅದನ್ನು ಇದನ್ನು ಅವಗಣನೆ ಮಾಡಬಾರ್ದು. ಯಾವಾಗಲೂ ಕೂಡ ರೈತರ ಸಮಸ್ಯೆಗಳು ಏನಿರ್ತಾವಲ್ಲ ಅದಕ್ಕೆ ಅದನ್ನು ಅವಗಣನೆ ಮಾಡಲಾರ್ದೆ ನಾವೇನು ಮಾಡಬೇಕು, ಅದಕ್ಕೆ ಸರಿಯಾದ ಒಂದು ಆ ವಿಷಯ ಪ್ರಾಮುಖ್ಯತೆ ಬರುವ ಹಂಗೆ ನೋಡಿಕೊಂಡು ಅದು ಎಲ್ಲ ಕಡೆ ಚರ್ಚೆ ಆಗಬೇಕು. ಖಂಡಿತ. ಮತ್ತು ರೈತರ ಸಮಸ್ಯೆಗಳು ಈಗ ಒಂದೊಂದು ಕಡೆ ಏನಾಗ್ತದೆ, ಹಳ್ಳೂರವ್ರೆ, ಈಗ ನಾವು ಬಯಲುಸೀಮೆ ಒಂದು ಕಷ್ಟ ಇರ್ತದೆ ರೈತರದ್ದು, ಈಗ ಮಲೆನಾಡು ಕಡೆ ಒಂದು ರೀತಿ ಕಷ್ಟ ಇರ್ತದೆ, ಆಮೇಲೆ ಈ ಕಾಡಿನಲ್ಲಿ ಬೆಳೆಯತಕ್ಕಂಥ ಕೃಷಿಕರ ಸಮಸ್ಯೆ ಬೇರೆ ಇರ್ತಾವೆ. ಆಮೇಲೆ ಒಂದೊಬ್ಬರು ರೈತರು ಕಾಡಿನಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ರು, ಈಗ ಅವ್ರೆಲ್ಲ ಬೆಳೆದಿರ್ತಾರ, ಒಂದಷ್ಟು ದಿನ ಏನಾಗ್ತದೆ, ಏನೋ ಹಂದಿಗಳು ಬಂದು ಆ ಇಡೀ ಹೊಲನ ತಿಂದೋಗಿರ್ತವೆ, ಹಂಗಾಗಿರ್ತಾವೆ. ಆಮೇಲೆ ಶೇಂಗಾ ಬೆಳೆದಿರ್ತಕೊಳ್ಳಿ, ಆ ಇಡೀ ಶೇಂಗಾನ ಎಲ್ಲ ತಿಂದೋಗಿರ್ತಾವೆ. ಆಮೇಲೆ ಈಗ ಆನೆಗಳು ಬಂದು ಇಡೀ ಹಾಳೆ ಮಾಡಿ ನೈಸರ್ಗಿಕ ಒಂದು ಎದುರಿಸಿ ರೈತ ತನ್ನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನ. ಕಣ್ಣಿಗೆ ಕಾಣಲಾರದಂತ ಎಷ್ಟೋ ವಿಪತ್ತುಗಳು ಆಮೇಲೆ ಸಮಸ್ಯೆಗಳು ರೈತರಿಗೆ ಬರ್ತಾವ. ಸಾಕಷ್ಟು ಸಮಸ್ಯೆಗಳು ರೈತರಿಗೆ ಅದಾವ್ರಿ. ಕಾರಣ ಏನಂದ್ರೆ ಪ್ರತಿ ವರ್ಷ ಏರಿಸುವಂತ ರಾಸಾಯನಿಕ ಗೊಬ್ಬರದ ಬೆಲೆ ಇರ್ತ. ಮೊದಲು ಏನ್ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ, ನಮ್ಮ ಬೀಜ ನಾವು ಬಿತ್ತಿದ್ದೀವಿ, ನಮ್ಮ ಹೊಲದಾಗಿಂದ ಬೀಜನ ತೆಗೆದಿಟ್ಟು ಅವನ್ ಬಿತ್ತಿದ್ದೀವಿ ನಾವು. ಇವತ್ತು ಅವು ಬೀಜ ಆಗಿ ಉಳಿದಿಲ್ಲ, ಈಗ ಅವ್ರು ಕೊಡೋದು ಬೀಜ ಮತ್ ಹೊಳಿ ಬೀಜ ಆಗೋದಿಲ್ಲ, ಅದು ಮತ್ತೆ ಅವ್ರ ತಲೆ ಬರ್ಬೇಕು. ಇದು ಏನಾಗೈತೆ ಅಂದ್ರೆ ರೈತರಿಗೆ ದೊಡ್ಡ ಹೊರೆ ಆಗಿಬಿಟ್ಟ. ಆಮೇಲೆ ಅವನ್ನೆಲ್ಲ ತರಬೇಕು ಕ್ಯೂ ಹಚ್ಚಬೇಕು, ಅದನ್ನ ತರೋದ ಒಂದ್ ದೊಡ್ಡ ಸಾಹಸ. ರೈತ ನಿಜವಾಗಿಯೂ ಸಂಕಷ್ಟದೊಳಗದನ ಅವನು. ಆಮೇಲೆ ಅದಕ್ಕೆ ಈ ಕೃಷಿ ಇಲಾಖೆ ಆಮೇಲೆ ಬೇರೆ ಬೇರೆ ಇಲಾಖೆಗಳು ಅದಾವಲ್ಲ, ಅವು ಕೂಡ ಆಮೇಲೆ ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ, ಬೀಜ ನಿಗಮಗಳು, ಅವನ್ನೆಲ್ಲ ಕೂಡ ಅವರು ಕೂಡ ಇಂಥದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಯಾವ ರೀತಿ ಬಿತ್ತಿ ಬೆಳೆಯುವವರ ಅಳಲನ್ನ ಅವರು ಕಷ್ಟ ಅರ್ಥ ಮಾಡ್ಕೋಬೇಕಾಗಿದೆ, ಅದನ್ನ ಮುಂಡಲಿಗೆ ತರಬೇಕಾಗಿದೆ. ಖಂಡಿತ ಖಂಡಿತ. ತಾವು ಏನ್ ಹೇಳಿದ್ರಿ, ರೈತರ ವಾಸ್ತವಿಕ ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಮತ್ತು ಸಮಾಜ. ಈ ಕೃಷಿ ವಿಶ್ವವಿದ್ಯಾಲಯಗಳು ಅಂತ ರೈತರ ಹತ್ರ ಹೋಗಿ ನೋಡ್ಬೇಕದು, ಅದು ಅವಾಗ ಅವ ಎಷ್ಟು ಖರ್ಚು ಮಾಡಿದ, ಎಷ್ಟು ಬಂತು, ಹಾಗಾದ್ರೆ ಅವ ಇದರಲ್ಲಿ ಬದುಕಕ್ಕೆ ಸಾಧ್ಯತೆ ಐತೆ ಏನು, ಇದೆಲ್ಲ ಪರಾಮರ್ಶೆ ಅಧ್ಯಯನ ಆಗ್ಬೇಕು. ಇದು ಅಧ್ಯಯನ ಆಗ್ಬೇಕು, ಇದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಸರ್ಕಾರ ಇದಕ್ಕೊಂದು ಹೊಸ ಯೋಜನೆಯನ್ನು ತರಬೇಕು ರೈತರು. ಅವ್ರಿಗೆ ಬೇರೆ ಬೇರೆ ಈ ಕೃಷಿ ಪದ್ಧತಿಗಳು ಯಾವ ರೀತಿ ಅವರ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬಹುದು, ಅಥವಾ ಯಾವ ರೀತಿ ಬ್ಯಾಂಕ್ಗಳು ಕೂಡ ರೈತರ ನೆರವಿಗೆ ಬರಬಹುದು, ಇಂಥದ್ರ ಕುರಿತು ಕೂಡ ಆಲೋಚನೆ ಆಗ್ಬೇಕಂತ. ಈಗ ಸಾಕಷ್ಟು ರೈತರಿಗೆ ಸಾಲ ಕೊಡ್ತಾರೆ, ಆದ್ರೆ ಸಾಲ ಕೊಟ್ರು ಈ ನೈಸರ್ಗಿಕ ವಿಕೋಪದವಲ್ಲ ಇದರಿಂದ ಅವಾಗ ಬಚಾವ್ ಆಗಕ್ ಆಗೋದಿಲ್ಲ, ಸಾಲ ಬಾಳಿ ಸಾಲ ಹರಿಯೋದಾಗೋದಿಲ್ಲ, ಅವಾಗ ಬಡ್ಡಿ ಕಟ್ಟೋದಾಗೋದಿಲ್ಲ ಒಮ್ಮೆ. ಖಂಡಿತ ಖಂಡಿತ. ಪರಿಸ್ಥಿತಿ ಅಲ್ಲಿ ಹಳ್ಳೂರವ್ರು ಹೇಳ್ದಂಗ ರೈತನಿಗೆ ಒಂದು ಅಂತಹ ಬೆಳೆ ವಿಮೆಯ ಸೌಲಭ್ಯ ಸರಿಯಾಗಿ ಮತ್ತು ಸಮರ್ಪಕವಾಗಿ ಸಿಗುವಂಗ ಆಗ್ಬೇಕು. ಯಾಕಂತಂದ್ರೆ ಅದು ಒಂದು ಸಾಮಾಜಿಕ ಒಂದು ಭದ್ರತೆ, ಒಂದು ಬೆಂಬಲ. ಈ ರೀತಿ ಅವ ಇದನ್ನ ಮಾಡಿದ ಅಂದ್ರೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅಥವಾ ಅವನ ನೈಸರ್ಗಿಕವಾಗಿ ಈ ರೀತಿ ಹಾನಿ ಆಯಿತು ಅಂತಂದ್ರೆ ಅವನ ಬೆಳೆಗೆ ಈ ವಿಮೆ ಇಂತಿಷ್ಟು ವಿಮೆ ಅಂತ ಅವನಿಗೆ ಮೊದಲೇ ಅದನ್ನು ನಿರ್ಧರಿಸಿ ಅದನ್ನು ಕೊಡುವಂಗ ಆಗಬೇಕು. ಈ ವ್ಯವಸ್ಥೆ ಬರಬೇಕು. ನಿಜವಾಗ್ಲೂ ಇವೆಲ್ಲ ಬರಬೇಕು ಅಂತಂದ್ರೆ ರೈತ ಮೊದಲು ಸಂಘಟಿತನಾಗಬೇಕು. ರೈತ ಅಸಂಘಟಿತ ಕಾರ್ಮಿಕನಾಗಿರುವುದರಿಂದನೇ ಇಷ್ಟೆಲ್ಲ ಸಮಸ್ಯೆ ಉದ್ಭವಿಸಿದ್ದಾವೆ ಏನೋ ಅಂತ ನನಗನ್ನಿಸ್ತದೆ. ನಿಜವಾಗಿ ನಾನು ಮತ್ತೆ ಹಳ್ಳೂರವರು ಒಂದ್ಸರ್ತೆ ಮೊನ್ನೆ ಎಸ್ ಆರ್ ಪಾಟೀಲ್ ಸಾಹೇಬರು ಅವ್ರ ಜೊತೆ ನಾವು ಚರ್ಚೆಗೆ ಇಳಿದ್ವಿ. ಅವಾಗ ಅವರು ಅಲ್ಲಿ ಹೇಳಿದರು, ಅಲ್ಲಿ ಸಣ್ಣ ರಾಷ್ಟ್ರ ಆದರೂ ಸಹಿತ ಅಲ್ಲಿ ಸರ್ಕಾರ ಬೀಜ ಮತ್ತು ಗೊಬ್ಬರವನ್ನು ಕೊಟ್ಟು ಎಲ್ಲ ರೈತನಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವನ ಉತ್ಪಾದನೆಗೆ ಹಚ್ತದ, ಅವನ ಉತ್ಪಾದನೆಯಾದ ಸರಕುಗಳನ್ನು ಅವನು ಇರುವಲ್ಲಿಗೆ ಹೋಗಿ ಖರೀದಿ ಮಾಡ್ತದ, ಅದನ್ನ ಮಾರುಕಟ್ಟೆಗೆ ವ್ಯವಸ್ಥೆ ಮಾಡ್ತಾರೆ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಅಂದ್ರೆ ಕೆಲವು ರಾಷ್ಟ್ರಗಳು ಈ ತರ ಮಾಡ್ತಾ ಇದ್ದಾವೆ, ಯುರೋಪ್ ರಾಷ್ಟ್ರಗಳಲ್ಲಿ ಈ ತರ ಇದೆ. ಆಮೇಲೆ ಬೆಳೆ ಪೂರ್ವ ನಿಗದಿ ಆಗ್ಬೇಕು, ಇದು ಬೆಲೆ ಧಾನ್ಯಗಳಿಗೆ ದವಸ ಧಾನ್ಯಗಳಿಗೆ ಬೆಲೆ ಪೂರ್ವ ನಿಗದಿ ಆಗ್ಬೇಕು, ಮೊದಲೇ ನಿಗದಿ ಆಗ್ಬೇಕು. ಜೊತೆಗೆ ರೈತನಿಗೆ ಅವನ ಕುಟುಂಬದ ಎಲ್ಲಾ ಸದಸ್ಯರಿಗೆ ಒಂದು ಉಚಿತ ಆರೋಗ್ಯ ವ್ಯವಸ್ಥೆ, ಅವನ ಮಕ್ಕಳಿಗೆ ಒಂದು ಒಳ್ಳೆ ಉಚಿತ ಶಿಕ್ಷಣ ವ್ಯವಸ್ಥೆ ಇವೆಲ್ಲ ಆಯ್ದ್ರು ಅಂತಂದ್ರೆ, ಇವತ್ತು ನಾವೇನು ನೋಡ್ತಾ ಇದ್ದೀವಲ್ಲ, ದಿನ ಬೆಳಗಾದರೆ ಅಥವಾ ಯಾವಾಗಲಾದರೂ ಒಂದು ಸರ್ತೇನಾದರೂ ರೈತರ ಆತ್ಮಹತ್ಯೆ ಅನ್ನುವಂಥ ಈ ಪದಗಳು ಇವು ಹೇಳ ಹೆಸರಿಲ್ಲದಂಗೆ ಮಾಯ ಆಗ್ತಾವಂತ ನಾನು ಅನ್ಕೊಂಡಿದ್ದೀನಿ. ಇದೊಂದು ನನ್ನ ವಿಚಾರ ಅಷ್ಟೇ. ಅಂದ್ರೆ ಅನೇಕ ಈ ರೈತರ ಸಮಸ್ಯೆಗಳ ಬಗ್ಗೆ ಅವ್ರನ್ನ ಮುನ್ನೆಲೆಗೆ ತಂದು ಈಗ ಯಾವ ರೀತಿ ನಾವು ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣಗಳನ್ನು ಮಾಡ್ತೀವಿ, ಆ ರೀತಿ ಈ ರೈತರ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣ ಕೂಡ ಆಗ್ಬೇಕು ಜನಸಾಮಾನ್ಯರಿಗೆ ಇದು ಅರ್ಥೈಸಿಕೊಳ್ಳಿ. ಇನ್ನೊಂದು ಹೇಳ್ಬೇಕಾಯ್ತ್ರಿ, ಹೋರಾಟ ಮಾಡ್ತಾರ, ನಾ ಈ ವರ್ಷ ಬಿತ್ತುದಿಲ್ಲ ಅಂತ ಯಾರು ಅಂತ ಖಂಡಿತ ಪೂರ್ತಿ ಜಮೀನ್ ಬಿತ್ತುದಿಲ್ಲ ಈ ಸಲ, ಇದು ಹೋರಾಟ. ಅವಾಗ ಎಚ್ಚರಿಕೆ ಬರ್ತ ಸರ್ಕಾರಕ್ಕೆ, ಅವಾಗ ಬಿತ್ತುನು ಹಿಕ್ಕಟ್ಟ ಸರ್ಕಾರ, ಅವಾಗ ಮಾತುಕತೆ ರೈತ ಸಂಘಟಿತನಾದಾಗ ಮಾತ್ರ ಇದು ಬರೋದಕ್ಕೆ ಸಾಧ್ಯ. ಯಾಕಂತಂದ್ರ ನೌಕರರು ಇವತ್ತು ಒಂದು ಏನೋ ಭತ್ತೆ ಕೊಡ್ಲಿಲ್ಲ ಅಂತಂದ್ರೆ ಮುಷ್ಕರ ಮಾಡ್ತಾರ. ಆದ್ರೆ ರೈತ ಅಸಂಘಟಿತ ಕಾರ್ಮಿಕನಾಗಿರೋದ್ರಿಂದ ಇದು ಅಸಾಧ್ಯ ಆಗ್ತಾ ಇದೆ. ಒಂದು ವೇಳೆ ರೈತನು ಸಹಿತ ಈ ವರ್ಷ ನಾ ಬಿತ್ತುದಿಲ್ಲ ಅಂತ ತಿಳ್ಕೊಂಡು ಸಂಘಟಿತನಾಗಿ ಘೋಷಣೆ ಮಾಡಿದ ಅಂದ್ರೆ ಪರಿಸ್ಥಿತಿ ಏನಾಗ್ತದೆ, ಸಾಮಾಜಿಕ ಪರಿಸ್ಥಿತಿ ಏನಾಗ್ತದೆ, ಅದನ್ನ ಸರ್ಕಾರ ಚಿಂತಿಸಬೇಕು. ರೈತ ಸಂಘಟನೆಗಳು ನಾ ಈ ಎಲ್ಲೆಂದ್ರೆ ಹೇಳ್ರಿ ಎಲ್ಲ, ಈ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಬಹಳ ಮೌನವಾಗಿವೆ. ಇದನ್ನ ನಾವು ಚರ್ಚೆಯ ಮುನ್ನೆಲೆಗೆ ತರಬೇಕಾಗ್ತದೆ. ಎಸ್ ಎಸ್ ಹಳ್ಳೂರ್ ಅವರೇ ಮತ್ತು ಹನುಮಂತ್ ಜುಟ್ಟಲ್ ಅವರೇ, ನಾವು ಈ ಕೆಲವು ನಮ್ಮ ಮಾತುಕತೆಯ ಮೂಲಕ ಕೃಷಿಕರ ಸಂಕಷ್ಟಗಳು ಏನಿದಾವೆ ಅದರಲ್ಲಿ ಯಾವ ರೀತಿ ಅವರಿಗೆ ಒಂದು ಪರಿಹಾರ ಕೊಡಬಹುದು, ಯಾವ ರೀತಿ ಅವರ ಸಮಸ್ಯೆಗಳನ್ನ ಮುನ್ನೆಲೆಗೆ ತಂದು ಅವರಿಗೆ ಒಂದು ಪರಿಹಾರ ಸಿಗುವಂತೆ ನಮ್ಮ ಅನೇಕ ಜನಪ್ರತಿನಿಧಿಗಳು ಮತ್ತೆ ಎಲ್ಲ ಸಮಾಜ ಯಾವ ರೀತಿ ಮಾಡಬೇಕು ಅಂತ ಅನ್ನುವಂತ ಮಾತುಗಳನ್ನ, ನಿಮ್ಮ ಕೆಲವು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮಗಿಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಚರ್ಚೆಯನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಶಾವಿಯ ಜ್ವಾಳದ ತೆನೆಯಾಯ್ತದೋ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ರಾಯಬಾಗ್ ತಾಲೂಕಿನ ಹಂದಿಗುಂದದ ಮಹಾದೇವಿ ಬೋರವ್ವ ದೇವರವರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳೋಣಂತ. Thank you. ಆಶೀರ್ವಾದ ಆಶೀರ್ವಾದ ಕೊಡ್ ಮಗುವ ತೇನ ಕರವಾಗಿ ಗಾಯನ್ ಮಾಡತಿ ಇದೆ ಎನ್ನ ಸುರುವಾಗಿಯಗಿಂತ ಸಭಾದಾಗ ಗಾಯನ್ ಮಾಡತಿ ಇದೆ ಎನ್ನ ಸುರುವಾಗಿಯಗ ಗೌರಾದೇವಿ ಬೇಡಿದು ಚನ್ನಮ್ಮನ ಹಿರಿಮೆ ಹೇಳುವೆ ಕೇಳಿರಿ ನೀವೆಲ್ಲ ರಾಣಿ ಚನ್ನಮ್ಮನ ಹಿರಿಮೆ ಹೇಳುವೆ ಕೇಳಿರಿ ನೀವೆಲ್ಲ ವೀರ ರಾಣಿ ಕಿತ್ತೂರ ಚನ್ನಮ್ಮ ಹೆಸರಾತ ಜಗವೆಲ್ಲ ರಾಣಿ ಚನ್ನಮ್ಮನ ಹಿರಿಮೆ ಹೇಳುವೆ ಕೇಳಿರಿ ನೀವೆಲ್ಲ ರಾಣಿ ಚನ್ನಮ್ಮನ ಹಿರಿಮೆ ಹೇಳುವೆ ಕೇಳಿರಿ ನೀವೆಲ್ಲ ರಾಣಿ ಕಿತ್ತೂರ ಚನ್ನಮ್ಮನ ಹೆಸರತ್ತು ಜಗದಲ್ಲ ಕರಿಯೇ ವಿಮಲ ಹೋಂ ಕರಿಯೇ ಶ್ರೀ ಶಂಕರಿ ನಿನ್ನ ನಂಬಿ ಧನ್ಯಳಾದೇನೋ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನೋ, ಹೇ ದೇವಿಯ ನಿನ್ನ ನಂಬಿ ಧನ್ಯಳಾದೇನೋ, ತಾಯಿ ನಿನ್ನ ನಂಬಿ ಧನ್ಯಳಾದೇನೋ.